ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಫೈಟರ್ ಕೋಳಿ ಸಾಕಾಣಿಕೆ, ಶ್ವಾನ ಸಾಕಾಣಿಕೆ ಮತ್ತು ಮಾರಾಟ, ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿರುವ ಭಟ್ಕಳ ತಾಲೂಕು ಶಿರಾಲಿಯ ಮಂಜುನಾಥ್ ಈರಯ್ಯ ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಮಂಜುನಾಥ್ ಈರಯ್ಯ ನಾಯ್ಕ ಅವರಿದ್ದಾರೆ. ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮದವರು. ಈ ಫೈಟರ್ ಕೋಳಿ ಅಂತೇಳಿ ಅಂತೀವಿ, ಅಥವಾ ಜವಾರಿ ಕೋಳಿ ಎಷ್ಟು ದಿನ ಮಾಡ್ತಿದ್ರು ಈಗ ಸ್ವಲ್ಪ ಕಡಿಮೆ ಮಾಡಿದಾರೆ ಅನ್ನೋಂಥದ್ದು, ಅಥವಾ ಅನೇಕ ತರಹದ ಈ ಹೈಬ್ರಿಡ್ ನಾಯಿ ಮರಿಗಳನ್ನ ಮಾರಾಟ ಮಾಡುವವರು, ಒಂದು ಗ್ರೂಪ್ ಮಾಡಿಕೊಂಡು ಕೊಂಡ್ಕೊಳ್ಳೋರು ಮಾರೋರು ಎಲ್ಲನೂ ಹೇಗೆ ಮಾಡಬಹುದು ಅನ್ನೋಂಥದ್ದು. ಮತ್ತೆ ಅವರು ತೋಟ ಇದೆ, ಅಡಿಕೆ ತೋಟ ಮತ್ತೆ ಭಟ್ಕಳ ಮಲ್ಲಿಗೆ ಅದನ್ನು ಕೂಡ ಬೆಳೀತಾರೆ. ಒಟ್ಟು ಒಂದು ವ್ಯಾಪಾರದಲ್ಲಿ ಆಗಿರ್ಬಹುದು, ಬೆಳೆಯುವುದರಲ್ಲಿ ಆಗಿರ್ಬಹುದು, ಈ ನಿಟ್ಟಿನೊಳಗೆ ಅವರು ದಿನನಿತ್ಯದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಅನುಭವವನ್ನು ಕೇಳೋಣ. ನಮಸ್ಕಾರ ಮಂಜುನಾಥ್. ನಮಸ್ತೆ ಸರ್. ಹೇಳಿ, ನಿಮ್ಮ ತೋಟ ಮೊದಲು ಅಥವಾ ನೀವು ಮಾಡ್ತಕ್ಕಂಥ ಈ ಹವ್ಯಾಸ ಇದೆಯಲ್ಲ, ಫೈಟರ್ ಕೋಳಿ ಸಾಕುವುದು, ನಾಯಿ ಸಾಕುವುದು, ಅಥವಾ ಮಾರಾಟ ಮಾಡೋದು, ಕೊಂಡುಕೊಳ್ಳೋರು ಮಾರೋರು ಒಂದು ವೇದಿಕೆಗೆ ಅವರಿಗೆ ಸೃಷ್ಟಿ ಮಾಡೋದು, ಇದೆಲ್ಲ ಹೇಗೆ ಏನು ಅಂತ? ಹೇಗಂದರೆ ಸರ್, ನಾನು ಚಿಕ್ಕಂದಿಂದಲೂ ಸ್ವಲ್ಪ ಪ್ರಾಣಿ ಪ್ರಿಯ. ನನಗೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಸಾಕೋದಂದರೆ ಸ್ವಲ್ಪ ಇಂಟ್ರೆಸ್ಟು. ಸ್ಕೂಲ್ಗೆ ಹೋಗ್ತಿದ್ದಾವಾಗಲೂ ಸಹಿತ ಪಾರಿವಾಳಗಳನ್ನು ಸಾಕೊಳ್ತಾ ಮತ್ತು ಈ ಮೊಲಗಳನ್ನು ಸಾಕ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆನಂತರ ಮನೆಯಲ್ಲಿ ಮಲ್ಲಿಗೆ ಬೆಳೆನ ಕುಟುಂಬದ ಲಾಭಕ್ಕಾಗಿ ಬಳಸ್ತಾ ಬಂದರು. ತಂದೆಯವರು ಹಾಕಿದಂಥದ್ದು ಹಿತ್ತಲಲ್ಲಿ ಅಡಿಕೆ ಮತ್ತು ತೆಂಗಿನದು ತೋಟ ಸ್ವಲ್ಪ ಫಸಲನ್ನು ಕೊಡ್ತಾ ಬಂತು. ಆನಂತರ ನಾನು ಟೌನಲ್ಲಿ ಒಂದು ದಂಧೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಳಿ ಅಂಗಡಿನ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ಒಂದು ಫಾರಂ ಕೋಳಿಯಿಂದನೇ ನಮಗೆ ಒಂದೇ ಲಾಭದಲ್ಲಿ ನನಗೆ ಅಷ್ಟೊಂದು ಏಳಿಗೆ ಆಗೋದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಆನಂತರ ನಾಟಿ ಕೋಳಿನ ಮಾರಾಟಕ್ಕೆ ಬಳಸ್ಕೊಂಡೆ. ಕ್ರಮೇಣ ಮನೆ ಕಡೆ ಮಲ್ಲಿಗೆ ಇದನ್ನು ಅಮ್ಮ ಮತ್ತು ತಂಗಿ ಎಲ್ಲ ಇದ್ದರು, ಅವರು ಮ್ಯಾನೇಜ್ ಮಾಡ್ತಾ ಬಂದರು. ಅಡಿಕೆ ತೋಟನ ತಂದೆಯವರು ಸ್ವಲ್ಪ ರಿಕವರ್ ಮಾಡ್ತಾ ಆಳುಗಳನ್ನು ಇಟ್ಕೊಂಡು ಅದಕ್ಕೆ ಬುಡ ಮಾಡೋದು, ಸೊಪ್ಪು ಕೊಡಿಸೋದು, ಪೌಷ್ಟಿಕಾಂಶದ ಐಟಮ್ ಏನಾದರೂ ಕೊಡೋದು, ಅದನ್ನು ತೆಗೆದು ಮಾರಾಟ ಮಾಡೋದೇನಿದ್ರು ತಂದೆಯವರು ನೋಡ್ಕೊಂಡ್ರು. ಈ ಕಡೆ ಅಂಗಡಿ ಕಡೆ ಬಂದಾವಾಗ ನಾನು ಫಾರಂ ಕೋಳಿ ಸೇಲ್ ಜೊತೆಗೆ ಈ ನಾಟಿ ಕೋಳಿಯಲ್ಲಿ ಫೈಟರ್ ಬ್ರೀಡ್ ಅಂತ ಬರ್ತದೆ, ಸೇಲಂ ಫೈಟರ್ ಬ್ರೀಡ್ ಅಂತ ಒಂದು 2-3 ತಳಿ ಬರ್ತವೆ. ಹೆಚ್ಚಿನ ಕೋಳಿಗಳು ಇದಾಗೋದು ತಮಿಳ್ನಾಡಿಂದ. ಇಲ್ಲಿ ಯಾರಿಗಾದರೂ ಬೇಕಾದರೆ ಅಲ್ಲಿಂದ ತರಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಹಾಗೆ ನನ್ನ ಹತ್ರನು ತಕ್ಕ ಮಟ್ಟಿಗೆ ಸ್ಟಾಕನ್ನು ಇಟ್ಕೊಳ್ತೀನಿ. ಕೋಳಿನ ಮತ್ತೇನಂತ ಹೇಳಿದ್ರೆ ನಾನು ಸ್ವಂತ ಬಾಕ್ಸ್ ಮಾಡಿ ಕೋಳಿನ ಬ್ರೀಡ್ ಮಾಡಿಸ್ತೀನಿ. ಮರಿಗಳಿರ್ತವೆ, ಮರಿಗಳು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ದೊಡ್ಡಾಗ್ತಾ ಬಂದಂಥವ್ರಿಗೆ ಪಾರ್ಟಿ ಬಂದರೆ ಅದನ್ನು ಸೇಲ್ ಮಾಡ್ಕೊಳ್ತಾ ಇರ್ತೀವಿ. ನಾಟಿ ಕೋಳಿ ಬ್ರೀಡಿಂಗ್ ಮಾಡೋದು? ಹೌದು. ನಾಟಿ ಕೋಳಿ ಬ್ರೀಡಿಂಗ್ ಅಂತ ಹೇಳಿದ್ರೆ ಒಂದು 2 ಉಂಜಾನ ಬಿಟ್ಟು 5-6 ಹೆಂಟೆನೆ ಬಿಟ್ಟರೆ ಅದು ಮೊಟ್ಟೆ ಇಟ್ಟು ಆನಂತರ ಅದರಿಂದ ಮರಿಗಳು ಬಂದರೆ ಒಂದೊಂದು ಬ್ರೀಡ್ಗೆ ಒಂದು 10-12 ಮರಿಗಳನ್ನು ತೆಗಿಬಹುದು. ಅದಕ್ಕಂತಲೇ ಫುಡ್ ಬರ್ತದೆ ಸಣ್ಣ ಮರಿಗಳಿಗೆ. ಆ ಫುಡ್ಡನ್ನು ಸರಿಯಾಗಿ ಕೊಟ್ಟರೆ ಮರಿಗಳಿಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ, ತಳಿನೂ ಒಳ್ಳೆ ಬರ್ತದೆ. ಅದಕ್ಕೆ ಮರಿಗಳನ್ನೇ ಖರೀದಿ ಮಾಡುವವರು ಇರ್ತಾರೆ. ಮರಿಗಳು ಬೇಕಾದ್ರೆ ಮರಿಗಳನ್ನು ಕೊಡಬಹುದು, ಇಲ್ಲಾಂದ್ರೆ ಸ್ವಲ್ಪ ಒಂದು 9 ತಿಂಗಳಿಗೆ ಅದು ತಕ್ಕ ಮಟ್ಟಿಗೆ ಸೈಜ್ ಆಗಿ ಬರ್ತದೆ. ಆ ನಂತರ ಅದನ್ನ ಬ್ರೀಡಿಂಗ್ ಬಳಸುವಂತವ್ರು ತಗೊಂಡೋಗ್ತಾರೆ. ಇನ್ನು ಕೆಲವರು ಇಲ್ಲಿ ಅಂಕಗಳು ಜಾಸ್ತಿ ನಡೀತವೆ ಅದಕ್ಕೆ ಬಳಸುವಂತವ್ರು ತಗೊಂಡೋಗ್ತಾರೆ. ಶೋಗೆ ಮನೆ ಎದುರುಗಡೆ ಶೋಗ್ ಬಿಟ್ಕೊಳ್ಳುವಂತವ್ರು ತಗೊಂಡೋಗ್ತಾರೆ. ಅಂಕಗಳು ಅಂದ್ರೆ ಏನು? ಅಂಕಗಳು ಅಂದ್ರೆ ಇಲ್ಲಿ ಕೋಳಿ ಅಂಕ ಅಂತ ನಡೀತದೆ, ಹಿಂದಿನಿಂದಲೂ ನಡ್ಕೊಂಡು ಬಂದಂತ ಕೋಳಿ ಫೈಟಿಂಗ್, ಅದಕ್ಕಂತೇಳಿ ತಗೊಂಡೋಗ್ತಾರೆ. ಅದು ಇಲ್ಲಿ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ, ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ನಡೀತದೆ. ಅಂದ್ರೆ ಫೈಟರ್ ಕೋಳಿನ? ಹೌದು, ಬ್ರೀಡ್ ಹೆಸರು ಫೈಟರ್ ಅಂತ ಅಂತಾರೆ ಸರ್. ಅದು ಅದು ಸ್ವಲ್ಪ ನೋಡ್ಲಿಕ್ಕೆ ಈ ಬಾಲ ಸ್ವಲ್ಪ ಕೆಳಗಡೆ ಆಗಿ ಅದೇ ಗಾತ್ರ ಹೈಟ್ ಅಲ್ಲಿ ಇರ್ತದೆ, ಸ್ವಲ್ಪ ಎತ್ತರ ಸೈಜ್ ಬರ್ತದೆ. ಅಬ್ಬಬ್ಬ ಅಂತ ಹೇಳಿದ್ರೆ 2.5 ಕೆಜಿ ಮೇಲೆ ಬರ್ತದೆ, ಅದು ಕರೆಕ್ಟ್ ಆಗಿ ಬೆಳವಣಿಗೆಯಿಂದ ಬಂತು ಅಂದ್ರೆ. ಈ ಊರ್ ನಾಟಿಗಳು ಅಂತ ಹೇಳಿದ್ರೆ 1 ಕೆಜಿಯಿಂದ 1.5 ಕೆಜಿ, ಅಬ್ಬಬ್ಬ ಅಂದ್ರೆ 2.5 ಕೆಜಿ ಒಳಗೆ ಬರ್ತದೆ. ಈ ಫೈಟರ್ ಬ್ರೀಡ್ ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ 5-6 ಕೆಜಿ ತನಕನು ಬರೋದಿರ್ತದೆ. ಅದನ್ನ ಬೆಳವಣಿಗೆಗೆ ತಕ್ಕಂತೆ ಮತ್ತೆ ಅದ್ರ ಸೈಜ್ ತಕ್ಕಂತೆ ಹೋಗ್ತದೆ ಸರ್. ಈಗ ಫೈಟರ್ ಬ್ರೀಡ್ ಅದನ್ನು ಕೂಡ ನೀವು ಮಾಡ್ತೀರಿ, ಬ್ರೀಡಿಂಗ್ ಕೂಡ? ಬ್ರೀಡಿಂಗ್ ಮಾಡ್ತೀವಿ, ನಮ್ಮ ಮನೇಲಿ ಇದೆ. ಈಗ ಮರಿನೂ ಇದೆ, ಮೊನ್ನೆ ಓಡಿಸಿದಂಥದ್ದು ಮರಿನೂ ಇದೆ. ಸ್ವಲ್ಪ ಮಳೆಗಾಲಕ್ಕೆ ಈ ಗುಡುಗನ್ ಶಬ್ದ ಕೇಳಿದ್ರೆ ಮೊಟ್ಟೆಗಳು ಸ್ವಲ್ಪ ಡ್ಯಾಮೇಜ್ ಆಗ್ತವೆ. ಈ ಮಳೆಗಾಲದಲ್ಲಿ ಮರಿ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಮೊಟ್ಟೆ ಹಾಳಾಯ್ತು, ಒಂದು 4-5 ಮರಿಗಳು ಬಚಾವಾದ್ವು. ಅದಕ್ಕೆ ಹೆಣ್ಣು ಕೋಳಿನ ಬೇಕಾ ಬ್ರೀಡರ್? ಅದಕ್ಕೆ ಈಗ ಹೊರಗಡೆ ಎಲ್ಲ ಮಷಿನ್ ಮೂಲಕ ಮಷಿನಲ್ಲಿ ಇಟ್ಬಿಟ್ಟು ಒಂದೇ ಸಲ ಒಂದು 100-150 ಮೊಟ್ಟೆನ ಕೂಳಿಸ್ಬಿಟ್ಟು ಒಂದೇ ಸಲ ಮರಿ ಹೊರಗೆ ಬರೋ ಥರದ ಒಂದು ಸಿಸ್ಟಮ್ ಬಂದಿದೆ ಮಷೀನು. ಆದರೆ ನಾವು ಇಲ್ಲಿ ಆ ಮಷೀನನ್ನು ಇನ್ನೂ ಬಳಕೆ ಮಾಡಿಲ್ಲ. ಅದು ಏನು ಅಂತ ಇನ್ನು ಮುಂದಿನ ದಿವಸದಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕಿದೆ ಸರ್. ಅಲ್ಲ, ಫೈಟರ್ ಕೋಳಿ, ಫೈಟರ್ ಕೋಳಿ ಹೆಣ್ಣು ಆಗಬೇಕು ಅಥವಾ ನಮ್ಮ ಲೋಕಲ್ ಹೆಣ್ಣಾದರೂ ನಡೀ? ಈಗ ಫೈಟರ್ ಹುಂಜಗೆ ನಾಟಿ ಇಲ್ಲಿರೋ ಲೋಕಲ್ ಹೆಣ್ಣು ಕೋಳಿನ ಬಿಟ್ಟರೆ ಅದು ಕ್ರಾಸ್ ಆದರೆ ಪೂರ್ಣ ಪ್ರಮಾಣದ ಫೈಟರ್ ಬ್ರೀಡ್ ಅಂತ ಬರೋದಿಲ್ಲ. ಪೂರ್ಣ ಪ್ರಮಾಣದ ಫೈಟರ್ ಬ್ರೀಡ್ ಅಂತ ಹೇಳಿದ್ರೆ ಒಂಥರ ನವಿಲ್ ಥರ ಬರುತ್ತೆ, ಅದು ಉದ್ದ ಬಾಲ ಸೇಫ್ ಆಗಿ ಎತ್ತರ ಇರ್ತದೆ. ಈಗ ಲೋಕಲ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಬಾಲ ಮ್ಯಾಲ್ ಬರ್ತದೆ. ಈ ನಾಟಿ ಕೋಳಿಗಳಿಗೆ ಬಾಲ ಮ್ಯಾಲ್ಗಡೆ ಬಂದ್ಬಿಡ್ತವೆ, ಸ್ವಲ್ಪ ಸೈಜ್ ಸಣ್ಣ ಆಗ್ತದೆ, ಮೀಡಿಯಂ ಸೈಜ್ ಅಲ್ಲಿ ರೆಡಿ ಆಗ್ತಾ ಬರ್ತವೆ. ಹಾಗಾಗಿ ಫೈಟರ್ ಜಾತಿಯೊಳಗೆ ಫೈಟರ್ ಹೆಣ್ಣು ಕೋಳಿನೇ ಇರುತ್ತೆ? ಹೌದು, ಫೈಟರ್ ಹೆಣ್ಣು ಕೋಳಿ ಅಥವಾ ಗಂಡು ಕೋಳಿ ಹೆಣ್ಣು ಕೋಳಿ ಎರಡನ್ನೇ ಸೇರಿಸಿ ಬ್ರೀಡ್ ಮಾಡಿದ್ರೆ ಉತ್ತಮ ತಳಿಯ ಕೋಳಿಗಳನ್ನ ತೆಗಿಬಹುದು. ನಿಮಗೆ ಅಲ್ಲಿ ಅದ್ರ ಮರಿಗಳಲ್ಲಿ ಏನಾದ್ರು ಡ್ಯಾಮೇಜ್ ಇರುವಂತದ್ದು ಬಂದ್ರೆ ಅದನ್ನ ತಿನ್ನೋಕ್ ಬಳಸಬಹುದು, ನಾವೇ ಸ್ವಂತಕ್ಕೆ ಬಳಸಬಹುದು. ಒಳ್ಳೆ ಇರುವಂತದ್ದು ಬಂದ್ರೆ ಸೇಲ್ ಮಾಡಬಹುದು, ಉತ್ತಮ ರೇಟ್ ಸಿಗುತ್ತೆ ಸರ್. ಇದಕ್ಕೆಲ್ಲ ಊರ್ ನಾಟಿಗೆಲ್ಲ ಹಬ್ಬ ಬಂದ್ರೆ 500 ರೂಪಾಯಿ, 600 ರೂಪಾಯಿ, ಹಬ್ಬ ಬಂದ್ರೆ 1,000-1,200 ರೂಪಾಯಿ ರೇಟ್. ಅದಕ್ಕೆ ಮೇಂಟೆನೆನ್ಸ್ ಅಷ್ಟೇ ಸರ್, ಮತ್ತೆ ಏನು ಇಲ್ಲ. ಈಗ ಊರ್ ನಾಟಿಗೆ ಏನ್ ನಾವು ಮೇಂಟೆನೆನ್ಸ್ ಮಾಡ್ತೀವೋ ಅದೇ ಸೇಮ್ ಫೈಟರ್ಗೂ ಅದೇ ಮೇಂಟೆನೆನ್ಸ್, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತದೆ. ಆದ್ರೆ ರೇಟ್ ಮಾತ್ರ ಕಡಿಮೆ ಅಂತ ಹೇಳಿದ್ರು 2,000 ರಿಂದ ಸಾಧಾರಣವಾಗಿ 15,000 ತನಕ ಹೋಗ್ತದೆ ಸರ್ ಫೈಟರ್ ಬ್ರೀಡ್ಗೆ ರೇಟ್. ಎಸ್, ನೀವು ಮಾರಿದ್ರೆ ಅಷ್ಟ? ಹೌದು, ಮಾರಿದೀವಿ. ಅಂದ್ರೆ ಎವರೇಜ್ ಹೆಚ್ಚು ಕಡಿಮೆ 6-5 ಇಷ್ಟು ಹೋಗುತ್ತೆ? ಹಾ, ಎವರೇಜ್ ನಮ್ಮ ಹತ್ರ ಈಗ ಲಾಸ್ಟ್ ಎಂಡ್ ಮೂಮೆಂಟ್ ರೇಟ್ ಅಂತ ಹೇಳಿದ್ರೆ 2,500, ಅದಕ್ಕೂ ಕಡಿಮೆ ರೇಟ್ ಹೋಗುದಿಲ್ಲ. ಯಾದಕ್ ತಗೊಂಡು ಹೋಗ್ತಾರೆ ಅದನ್ನ? ಫೈಟ್ ಮಾಡ್ಲಿಕ್ಕೆ, ಬ್ರೀಡ್ ಮಾಡ್ಲಿಕ್ಕೆ. ಕೆಲವ್ರಿಗೆ ಹಾಬಿ ಸರ್ ಅದು ಸಾಕೋದು. ಈಗ ಮನೆ ಮುಂದೆ ಕೋಳಿಗಳನ್ನ ಫೈಟರ್ ಬ್ರೀಡ್ ಅನ್ನ ಸಾಕೋದೇ ಈಗ ಕೆಲವ್ರಿಗೆ ಹಾಬಿ ಆಗ್ಬಿಟ್ಟಿದೆ. ತಗೊಂಡೋಗಿ ಅದನ್ನ ಚಂದಕ್ಕೋಸ್ಕರನೇ ಮನೆ ಎದುರು ಬಂದು ಬಿಟ್ಕೊಳ್ತಾರೆ. ಏನ್ ತಳಿ ಅಂತ ಹೇಳಿದ್ರೆ ಫೈಟರ್ ಬ್ರೀಡ್. ಮೊದಲೆಲ್ಲ ನಾಟಿ ಕೋಳಿಗಳನ್ನ ಸಾಕ್ತಿದ್ದವ್ರ ಮನೇಲಿ ಈಗ ಎಲ್ಲೂ ನಾಟಿ ಕೋಳಿ ಅತಿ ಕಡಿಮೆ ಆಗ್ಬಿಟ್ಟವೆ ಈ ಕಡೆ ಎಲ್ಲ. ಎಲ್ಲರೂ ಸುಮಾರು 70% ಮನೇಲಿ ಫೈಟರ್ ಬ್ರೀಡ್ ಅನ್ನುವಂಥದ್ದು ಒಂದು ಮರಿನ ಇಟ್ಕೊಂಡು ಇದ್ದೇ ಇರ್ತಾರೆ. ಅವ್ರದ್ದು ಅದು ಪೂರ್ಣ ಪ್ರಮಾಣದಲ್ಲಾಗಿದೆಯೋ ಅಥವಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಾಗಿದೆಯೋ ಅಂತ ಅವ್ರಿಗೆ ತಿಳುವಳಿಕೆ ಕಡಿಮೆ ಇರ್ತದೆ. ಹಾಗಾಗಿ ನಾವು ಹೋದ್ರೂ ಅದು ಫೈಟರ್ ಅಂತ ಹೇಳ್ಬಿಟ್ಟೆ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಅದೊಂದು ಗೌರವ ಸೂಚಕ ಸರ್. ಹೌದು ಸರ್, ಫೈಟರ್ ಬ್ರೀಡ್ ಕೋಳಿ ಇದೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಅಷ್ಟು ಫೈಟರ್ ಬ್ರೀಡ್ ಕೋಳಿ ಇದೆ ಅಂತ. ಅದಕ್ಕೇನು ವಿಶೇಷ ಕಾಳಜಿ ತಗೋಬೇಕು ಅದನ್ನ ಸಾಕಾಣಿಕೆ? ಈಗ ನಾಟಿ ಮರಿಗಾದ್ರೂ ಅಥವಾ ಫೈಟರ್ ಬ್ರೀಡ್ಗಾದ್ರೂ ವಿಶೇಷ ಕಾಳಜಿ ತಗೊಳ್ಬೇಕಾಗ್ತದೆ ಸರ್. ಅದು ಒಂದು ಮಾಮೂಲಾಗಿ 15 ದಿವಸ ಈ ಮರಿಗಳನ್ನ ಹೊರಗಡೆ ಬಿಡಬಾರ್ದು. ಹೊರಗಡೆ ಬಿಟ್ರೆ ಅದು ಈಗ ಏನಿಲ್ಲ ಅಂತ ಹೇಳಿದ್ರು 5-6 ದಿವಸ ಅದು ಅಮ್ಮನ ಇದ್ರೊಳಗಡೆ ಇರುತ್ತೆ, ಬೆಚ್ಚನೆಯಲ್ಲಿ ಇರ್ತದೆ. ಹೊರಗೆ ಬಿಟ್ಟ ನಂತರ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಗೊತ್ತಾಗುದಿಲ್ಲ, ಒಟ್ಟು ಒಟ್ಟು ಎಲ್ಲ ತಿನ್ಬಿಡ್ತದೆ, ಸ್ವಲ್ಪ ಅಜೀರ್ಣ ಆಗಿ ಸಾಯೋ ಚಾನ್ಸಸ್ ಇರ್ತದೆ. ಒಂದು 15 ದಿವಸ ಗೂಡೊಳಗಡೆನೆ ಅದರದೇ ಆದ ಒಂದು ಫುಡ್ ಬರ್ತದೆ, ಅದನ್ನ ರಾಗಿ ಜೊತೆ ಅಥವಾ ಬಾಜಿರ್ ಜೊತೆ ಮಿಕ್ಸ್ ಮಾಡಿಕೊಟ್ರೆ, ನೀರನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ರೆ 15 ದಿವಸದ ನಂತರ ಒಂದು ಹಾಫ್ ಡೇ ಬಿಡ್ತಾ ಒಂದು ವಾರ ಹಾಗೆ ಬಿಟ್ಟು ಆ ನಂತರ ಪೂರ್ತಿ ಡೇ ಬಿಟ್ರೆ ಮರಿಗಳಿಗೆ ಏನೂ ಆಗುದಿಲ್ಲ ಸರ್, ಚೆನ್ನಾಗಿರ್ತದೆ. ಒಂದು ತಿಂಗಳಾದ ನಂತರ ಅದಕ್ಕೆ ಒಂದು ಡ್ರಾಪ್ಸ್ ಬರ್ತದೆ ಲಿಕ್ವಿಡ್ ಟೈಪ್, ಕಣ್ಣಿಗೆ ಬಿಟ್ಟರೆ ಮತ್ತೊಂದು 3 ತಿಂಗಳ ತನಕ ಆ ಮರಿಗೆ ಏನೇ ಡ್ಯಾಮೇಜ್ನೆಸ್ ಕಾಡೋದು. ಚೆನ್ನಾಗಿರ್ತವೆ. ಹೊರಗೆ ಬಂದಾಗ ಅವು ಅಲ್ಲಿ ಮೇಯ್ತವು, ಹುಳ ಉಪ್ಪಿಡಿ ತಿಂತವು, ಅಷ್ಟೇ ಸಾಕು? ಮತ್ತೆ ನಾವು ವಿಶೇಷ ಇಲ್ಲ ಸರ್, ವಿಶೇಷವಾಗಿ ನಾವು ಅದಕ್ಕೆ ಫುಡ್ ಹಾಕಬೇಕಾಗ್ತದೆ. ದಿನಕ್ಕೆ ಎರಡು ಹೊತ್ತು ಬೆಳಗ್ಗೆ ಬಿಟ್ಟಾವಾಗ ಒಂದು ಸ್ವಲ್ಪ ಏನಾದರೂ ಅದಕ್ಕೆ ಒಂದು ಅರ್ಧ, ಅದು ಫುಲ್ ಎಲ್ಲ ಖಾಲಿ ಮಾಡ್ಕೊಂಡಿರ್ತದೆ ರಾತ್ರಿಗೆ ಕೂತಾವಾಗ. ಅದಕ್ಕೆ ಕೋಳಿಗೆ ಜೀರ್ಣಕ್ರಿಯೆ ಜಾಸ್ತಿ. ಅದಕ್ಕೆ ಈಗ ರಾತ್ರಿಗೆ ನೀವು ಎಷ್ಟು ಬೇಕಾದ್ರೂ ಅದಕ್ಕೆ ತಿನ್ನಕ್ಕೆ ಹಾಕಿ ಬೆಳಗ್ಗೆ ಅದ್ರೊಳಗೆ ಖಾಲಿ ಮಾಡ್ಕೊಂಡಿರ್ತದೆ. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಪ್ರಮಾಣದಲ್ಲೇ ಹಾಕಬೇಕಾಗ್ತದೆ. ರಾತ್ರಿ ಗೂಡಿಗೆ ಬರೋ ಟೈಮಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಒಳ್ಳೆಯದು. ಕೆಲವರು ಹಾಕೋದಿಲ್ಲ ಪಾಪ ಅಂದರೆ, ಅದಕ್ಕೆ ಕೆಲವ್ರ ಮನೇಲಿ ಕೋಳಿಗೂ ಹಾಕ್ಲಿಕ್ಕೂ ಕೆಲವರಿಗೆ ಸ್ವಲ್ಪ ಬಡಿಸ್ತಾನ ಅಂತ ಹೇಳೋದಿರ್ತದೆ, ಹಾಗಾಗಿ ಹಾಕೋದಿಲ್ಲ. ಅದರಷ್ಟಕ್ಕೆ ಅದು ಬೆಳ್ಕೊಂಡಿರ್ತದೆ. ಈ ಫೈಟರ್ ಬ್ರೀಡ್ಗೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದೇ ಆದ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗ್ತದೆ. ಸಂಜೆ ಬೆಳಿಗ್ಗೆ ಫುಡ್ ಕೊಡಲೇಬೇಕಾಗ್ತದೆ. ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ವೇಟ್ ಲಾಸ್ ಆಗ್ತಾ ಹೋಗ್ತದೆ. ಸ್ವಲ್ಪನಾದರೂ ಕೊಡಬೇಕು. ಅದಕ್ಕೆ ಜೋಳ, ಸಣ್ಣ ಪ್ರಮಾಣದ ಬಾಜಿರು, ಅದಕ್ಕೆ ಗೋಧಿ ಕೊಟ್ಟರೆ ಸ್ವಲ್ಪ ಫ್ಯಾಟ್ನೆಸ್ ಜಾಸ್ತಿ ಆಗ್ತದೆ, ಚರ್ಬಿ ಜಾಸ್ತಿ ಬೆಳ್ಕೊಳ್ತದೆ ಹುಂಜಗಳಿಗೆಲ್ಲ. ಒಂದು ಎರಡು ವರ್ಷಕ್ಕೆ ಸ್ವಲ್ಪ ದಪ್ಪ ಜಾಸ್ತಿ ಆಗಿ ನಡಿಲಿಕ್ಕೆಲ್ಲ ಆಗದೆ ಸ್ವಲ್ಪ ಕುಂಟ ಸಂಭವ ಇರ್ತದೆ. ಅದರಲ್ಲಿ ಈಗ ಬಾಜಿರ್ ಅಂತ ಬರ್ತದೆ, ಸಜ್ಜೆ ಸಜ್ಜೆ ಅಂತ ಹೇಳಿದ್ರು ಅದು. ಮತ್ತೆ ಈ ಜೋಳದ ಕಡಿನ ಪುಡಿ ಮಾಡಿ ರಾಗಿನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಅಕ್ಕಿನ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ಬೋದು. ಅಂಗಡಿಯಿಂದ ತರಬೇಕಂತ ಏನಿಲ್ಲ, ಅಂಗಡಿಯಿಂದ ಈ ಬಾಜಿರು ಮತ್ತೆ ಸಜ್ಜೆ ಎಲ್ಲ ಅಂಗಡಿಯಿಂದನೇ ತರಬೇಕಾಗ್ತದೆ ಸರ್. ಅದು ರೈತರ ಬೆಳೆದ, ಅದು ರೈತರ ಬೆಳೆದ ಬೆಳೆನೆ, ಇದು ಉತ್ತರ ಕರ್ನಾಟಕ ಸೈಡಿಂದ ಬರ್ತದೆ ಸರ್. ಬೆಳೆಯುವಂತ ರೈತರು ತಮ್ಮ ಹೊಲದಲ್ಲಿ ಬೆಳೆದಿದ್ದನ್ನೇ ಬೆಳೆದು ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕಳ್ಸಿಕೊಡ್ತಾರೆ. ನಾವೀಗ ಅಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಅಲ್ಲಿಂದ 50 ಕೆಜಿ 1 ಕ್ವಿಂಟಲ್ 2 ಕ್ವಿಂಟಲ್ ತರ್ಸ್ಕೋತೀವಿ. ಇಲ್ಲಂತ ಹೇಳಿದ್ರೆ ಇಲ್ಲಿ ಅಂಗಡಿಯಿಂದಾನೆ ಖರೀದಿ ಮಾಡಿ ಹಾಕ್ಬೇಕಾಗ್ತದೆ. ಅವಕ್ಕೆ ನೀವು ಖಾಲಿ ಕಟ್ಟಿದ್ ನೋಡಿದ್ರೆ ಅದಕ್ಕೆ ಏನೊಂದು ಕೇಜ್ ಮಾಡೋದು ಅಥವಾ ಅದಕ್ಕೆ ಸಪರೇಟ್ ಗೂಡ್ ಮಾಡೋದು ಹಂಗೇನಿರುತ್ತ? ಖಾಲಿ ಕಟ್ಟೋದು ಅಂತ ಹೇಳಿದ್ರೆ ಏನಿಲ್ಲ ಸರ್. ಅದು ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು 10-15 ಕೋಳಿಗಳಿವೆ. ಈಗ ಆಲ್ರೆಡಿ ರೆಡಿ ಇರುವಂಥ ಕೋಳಿಗಳು ಒಂದಕ್ಕೊಂದು ಫೈಟಿಂಗ್ ಮಾಡ್ತವೆ ಅವರು, ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅದನ್ನ ಕಟ್ಟಿಡಲೇಬೇಕಾದ ಅನಿವಾರ್ಯತೆ. ಹಾಗೆ ಅದಕ್ಕೆ ಫುಡ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ ಸರ್. ಈಗ 15 ಕೋಳಿ ಇದ್ದರೆ 14 ಕೋಳಿನ ಬಾಕ್ಸಲ್ಲಿ ಇಟ್ಬಿಟ್ಟು ಒಂದು ಕೋಳಿನ ಬಿಟ್ಟಾಕಿರ್ತೀವಿ. ಅದು ಒಂದು ಹಾಫ್ ಡೇ ಸುತ್ತಾಡಿ ಆ ನಂತರ ಹಾಫ್ ಡೇ ಮುಗೀತು ಅಂದ ತಕ್ಷಣ ಅದನ್ನ ಒಳಗೆ ಹಾಕಿ ಮತ್ತೊಂದನ್ನು ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ, ರೋಲಿಂಗ್ ಸಿಸ್ಟಮ್ ಆ ಥರ ಮಾಡ್ತೀವಿ. ಅದರಲ್ಲಿಗೆ ಟೈಮ್ ಪಾಸ್ ಆಗಿ ಹೋಗ್ತಾ ಇರುತ್ತೆ ಸರ್. 15 ಬಿಟ್ಟರೆ 15 ಕಳ್ದಾಡಕ್ಕೆ ಚಾಲು ಮಾಡಿ ಕಡ್ದಾಡ್ತವೆ, ಕೆಲವೊಂದು ಓಡೋಗ್ತವೆ. 10 ಖಂಡಿತ ಫೈಟಿಂಗ್ ಮಾಡ್ತಾನೆ ಇರ್ತವೆ, ಸಾಯೋ ತನಕನೂ ಬಿಡುವುದಿಲ್ಲ. ಅಷ್ಟು ಸ್ಪಿರಿಟ್ ಇರ್ತವೆ ಅದ್ರಲ್ಲಿ. ಹಾಗಾಗಿ ತಿನ್ಲಿಕ್ಕೂ ಆಯ್ತು. ಮತ್ತೆ 2 ವರ್ಷದ ನಂತರ ಅಥವಾ ಇನ್ನೂ ಎಷ್ಟು ವರ್ಷ ಸಾಕ್ಬೋದು ಕೋಳಿ ಸರ್? ಅದು ಹಬ್ಬಬ್ಬ ಅಂತ ಹೇಳಿದ್ರೆ ನನಗೆ ತಿಳಿದ ಮಟ್ಟಿಗೆ ನನ್ನ ಹತ್ರ ನಾನು ಮ್ಯಾನೇಜ್ ಮಾಡಿದ್ದು ಸುಮಾರು 7 ವರ್ಷಗಳ ಕಾಲ ನನ್ನ ಹತ್ರ ಇತ್ತು ಸರ್. ಆನಂತರ ನಾನು ಸೇಲ್ ಮಾಡಿದೆ. ಅದಕ್ಕೂ ಮುಂದೆ ಅದರ ಆಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ನಂಗೆ ನಿಖರವಾಗಿ ಗೊತ್ತಿಲ್ಲ. ಸಾಧಾರಣ ಈಗ ಬ್ರೀಡಿಂಗ್ ಬಳಸುವಂತ ಹುಂಜಗಳನ್ನ ಹಬ್ಬಬ್ಬ ಅಂದ್ರೆ 2.5 ವರ್ಷ ಇಟ್ಕೊಳ್ಬಹುದು. ಆ ನಂತರ ಅದು ಸ್ವಲ್ಪ ವಯಸ್ಸಾಗಿರ್ತದೆ, ಬ್ರೀಡಿಂಗ್ಗೆ ಸ್ವಲ್ಪ ಸ್ಲೋ ಆಗ್ತದೆ. ಆನಂತರ ಹೆಂಗಿರುವಂತ ಮರಿಗಳನ್ನ ನಾವು ಬಿಟ್ಕೋಬೇಕಾಗ್ತದೆ, ಅದನ್ನ ಸೇಲ್ ಮಾಡಬೇಕಾಗ್ತದೆ. ಮಾಂಸಕ್ಕಾಗಿ ಸೇಲ್ ಮಾಡಿದಾಗ ಅಷ್ಟೇ ರೇಟ್ ಇರ್ತಾ ಅಥವಾ ಸ್ವಲ್ಪ ಕಡಿಮೆ? ನಾವು ಬ್ರೀಡಿಂಗ್ ಬಿಟ್ಟಂತ ಹುಂಜಗಳು ಕೆಲವ್ರಿಗೆ ಇಷ್ಟ ಆದ್ರೆ ಸಾಧಾರಣವಾಗಿ ಒಂದು 100% ಅಲ್ಲದೆ ಹೋದ್ರು 75% ರೇಟ್ ಅನ್ನ ಕೊಟ್ಟು ತಾನು 1 ಇಯರ್ ಬ್ರೀಡಿಂಗ್ ತೆಗೆದ್ಬಿಟ್ಟೆ ಆನಂತರ ಸೇಲ್ ಮಾಡ್ತೀನಿ ಅಂತ ತಗೊಂಡೋಗ. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ರೈತರು ಇಲ್ಲ, ಭಟ್ಕಳ ಮಲ್ಲಿಗೆ ಬೆಳೆದು ಅದು ಜೀವನಾಧಾರವಾಗಿ ಬೆಳೀತಾ ಇದ್ದಾರೆ. ಅದನ್ನ ನಂಬಿಕೊಂಡು ಅನೇಕ ಕುಟುಂಬಗಳು ಇದಾವಂತ ವಿಶೇಷ ಏನು ಹೇಳಿದ್ರು? ಭಟ್ಕಳ ತಾಲೂಕಲ್ಲಿ ಮಲ್ಲಿಗೆ ಬೆಳೆ ಒಂದು ಹುಟ್ಟುಕೊಳ್ಳುವಾಗ ನಾನು ಇನ್ನು ಚಿಕ್ಕವನಿರ್ಬೋದು ಸರ್. ಸಿರಾಲಿ ಭಾಗಕ್ಕೆ ಬರುವಾಗ ನಾನು ಆಲ್ಮೋಸ್ಟ್ ಒಂದು ನನಗೆ 16 ವರ್ಷ ಇರ್ಬೋದೇನು. ಆನಂತರ ಸಿರಾಲಿ ಭಾಗಕ್ಕೆ ಬಂತು. ಸಿರಾಲಿ ಭಾಗದಲ್ಲಿ ಯಾರು ಮಲ್ಲಿಗೆ ಬೆಳೆಗಾರರು ಇಲ್ಲ. ಫಸ್ಟು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದ್ದು, ಬೇರೆ ಭಾಗದಲ್ಲಿ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ ಫಸ್ಟ್ ಬಂದಿದ್ದು ನಮ್ಮ ಮನೆಯಿಂದ. ಆನಂತರ ನಮ್ಮ ಚಿಕ್ಕಪ್ಪನ ಮನೆಯವರು ಸ್ಟಾರ್ಟ್ ಮಾಡಿದ್ರು. ಈಗ ನಮಗಿಂತ ಹೆಚ್ಚಿನ ಬೆಳೆ ಅವರಲ್ಲೇ ಉಂಟು, ಇಲ್ಲ ಅಂತಿಲ್ಲ. ಈಗ ಒಂದು ಮನೆಯಲ್ಲಿ ಒಂದು 4-5 ಜನ ಹೆಂಗಸರು, ಒಂದು 3-4 ಜನ ಗಂಡಸರಿದ್ದಾರೆ. ಗಂಡಸರು 1-7 ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, 1-7 ಜನ ಮನೇಲಿ ಇರ್ತಾರೆ. ಲೇಡೀಸ್ ಯಾರು ಹಬ್ಬಬ್ಬ ಅಂತ ಹೇಳಿದ್ರೆ ಲೇಡೀಸ್ಗೆ ಹೊರಗಡೆ ಕೆಲಸ ಸಿಗೋದು ತುಂಬ ಕಷ್ಟ ಸರ್. ಕೂಲಿನೇ ಆದ್ರೂ ಆದರೂ ಅಲ್ಲಿ ಇಲ್ಲಿ ಸಂಭಾಳಿಸ್ಕೊಂಡು ಕೂಲಿಗೆ ಹೋಗ್ತಾ ಇದ್ರು. ಈಗ ಸ್ವಾಭಿಮಾನದಿಂದ ಬದುಕೋರು ಮನೆ ಗಂಡಸರು ತಂದಂಥದ್ರಲ್ಲೇ ಬದುಕ್ತಿದ್ದಂಥವ್ರು ಇದನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ನೋಡ್ತಾ ಬಂದರು. ಅವಾಗೆಲ್ಲ ರೇಟ್ ಕಡಿಮೆ ಇತ್ತು. ಅದು ಏನಾಯ್ತು ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಮನೆಯಲ್ಲಿ ಒಂದು 10 ಜನ ಇರುವಂತದ್ದು ಮನೇನ ಆ ಮಲ್ಲಿಗೆ ಬೆಳೆ ಅನ್ನುವಂಥದ್ದು ತಗೊಂಡೋಗ್ತಾ ಇರ್ತದೆ ಸರ್. ಕೆಲಸನೂ ಆಯ್ತು. ಹೆಂಗಸರು ಈಗ ಬೆಳಿಗ್ಗೆ ಒಂದು 6 ಗಂಟೆ ಎದ್ದು ಬಿಟ್ರೆ ಒಂದು 12 ಗಂಟೆ ತನಕ ಕೆಲಸ ಅವ್ರಿಗೆ. ಆನಂತರ ಊಟ ತಿಂಡಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬಿಟ್ರೆ ಆ ನಂತರ 4-5 ಗಂಟೆ ನಂತರ ಗಿಡಕ್ಕೆ ಏನಾದರೂ ಬೇಕಾದ್ರೆ ಒಂದು ಅದಕ್ಕೆ ಫಸ್ಲನ್ನ ಹಾಕ್ತಾ ಅದರಲ್ಲೇ ಸಮಯ ಕಳ್ಕೊಂತ ಈಗ ತಕ್ಕ ಮಟ್ಟಿಗೆ ಭಟ್ಕಳ ತಾಲೂಕು ಬದುಕಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ಅದು ಭಟ್ಕಳ ಮಲ್ಲಿಗೆ ಸರ್. ಗುಂಟೆಯಲ್ಲಿ ಒಂದು 2 ಗುಂಟೆ 4 ಗುಂಟೆ 6 ಗುಂಟೆ ಇಷ್ಟು ಗುಂಟೆಯೊಳಗೆ ಅವ್ರ ಬದುಕನ್ನು ಕಟ್ಟಿ. ಹೌದು ಸರ್, ಈಗ ನಮ್ಮದು ಹಬ್ಬ ಅಂತ ಹೇಳಿದ್ರೆ 1 ಎಕರೆ 10 ಗುಂಟೆ ಜಾಗ ಅದು, ಅದರಲ್ಲಿ ಒಂದು 2.5 ಗುಂಟೆಗೆ 5 ಹಾನಿಗೆದ್ದೆ, 5 ಗುಂಟೆಗೆ ಒಂದು 10 ಹಾನಿಗೆದ್ದೆ ಅನ್ನುವಂಥದ್ದು ಲೆಕ್ಕ ಮಾಡ್ತೀವಿ. ಅದು ಒಂದು 5 ಗುಂಟೆಗೆ ಒಂದು 40 ಬುಡ ಹಿಂಗೆ ಹಾಕೊಂಡ್ರೆ ಅದರಲ್ಲಿ ಸಾಕಾಗ್ತದೆ. ಇನ್ನೂ ಅತಿ ಹೆಚ್ಚಿನ ಲಾಭ ತೆಗಿಬೇಕು ಅನ್ನೋರು ಇಡೀ ಒಂದು ವ್ಯಾಪ್ತಿಗೆ ಹಾಕೊಂಡು ಈಗಲೂ ಬಂದಂತ ಹೂವನ್ನ ಬೇರೆಯವ್ರಿಗೆ, ಈಗ ಎಲ್ಲೆಲ್ಲಿ ಹೂ ಕಡಿಮೆ ಇರ್ತದೋ ಅಲ್ಲಲ್ಲಿ ತಮ್ಮ ಮನೆಯ ಹೂವನ್ನ ಹಾಕಿ ಅದನ್ನ ಕಟ್ಟಿಸುವಂತ ಕೆಲಸ ಮಾಡಿ ಆನಂತರ ಮಾರ್ಕೆಟಿಂಗ್ ಮಾಡುವಂತ ಕೆಲಸ ನಡೀತಾ ಇದೆ. ವರ್ಷದ ಎಷ್ಟು ತಿಂಗಳ ಇದು ಹೂ ಕೊಡುತ್ತೆ? ವರ್ಷದಲ್ಲಿ ದಿನಾಲು ಹೂ ಇರುತ್ತೆ, ಆದ್ರೆ ಪ್ರಮಾಣ ಕಡಿಮೆ ಇರುತ್ತೆ ಅಷ್ಟೇ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಬ್ಬರ ಮನೆಯಲ್ಲಿ ಒಂದು 30 ಬುಡ ಮಲ್ಲಿಗೆ ಇದೆ ಅಂತ ಹೇಳಿದ್ರೆ ಅವರು ಒಂದೇ ಸಲ ಪೂರ್ತಿ ಗಿಡಕ್ಕೂ ಪೌಷ್ಟಿಕಾಂಶ ಕೊಡುವಂತದ್ದು ಗೊಬ್ಬರನ ಹಾಕುದಿಲ್ಲ, ಒಂದು 15 ಬುಡಕ್ಕೆ ಹಾಕ್ತಾರೆ. ಆ 15 ಬುಡ ಒಂದು ಹಂತಕ್ಕೆ ಬರ್ತಾ ಇರ್ತದೆ ಫಸಲು, ಆ 15 ಇನ್ನೊಂದು 15 ಬುಡ ಸ್ವಲ್ಪ ಡಲ್ ಆಗ್ತಾ ಇರ್ತವೆ. ಈ 15 ಬುಡ ಕಡಿಮೆ ಆಗ್ತದೆ ಅನ್ನೋ ಟೈಮಲ್ಲಿ ಆ 15 ಬುಡಕ್ಕೆ ಅವರು ಗೊಬ್ಬರನ ಕೊಡ್ತಾರೆ. ಇದು ಕಡಿಮೆ ಆಗುವ ಮೂಮೆಂಟ್ ಅಲ್ಲಿ ಅದು ಫಸಲು ಬರ್ತಾ ಇರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಅತೀ ಮಳೆ ಆಗ್ತಾ ಇದ್ರೆ ಮಲ್ಲಿಗೆ ಫಸಲು ಸ್ವಲ್ಪ ಕಡಿಮೆ. ಮಳೆ ಕಳೆದು ಸ್ವಲ್ಪ ಬಿಸಿಲು ಪ್ರಮಾಣ ಒಂದು 4 ದಿವಸ ಬಂತು ಅಂತ ಹೇಳಿದ್ರೆ ಏನು ಹಿಂದೆ ಮಲ್ಲಿಗೆ ಹೂವು ಆಗ್ತಾ ಇರಲಿಲ್ಲವೋ ಆ ದಿನದ ಒಂದು 1/2 ಫಸಲನ್ನು ತಗೊಂಡು ಬಂದಿರ್ತದೆ. ಅಂದ್ರೆ ಈ ಹಿಂದೆ ಸ್ವಲ್ಪ ಕಡಿಮೆ ಇತ್ತು ಅಂದ್ರೆ ಒಮ್ಮದ ಮಕ್ಕಳು ಜಾಸ್ತಿ ಬಂದು ಸರಿ ಸಮವಾಗಿ ನಮಗೆ ಆದಾಯವನ್ನು ಕೊಡ್ತದೆ ಸರ್. ಈಗ ಕಡಿಮೆ ಇದ್ದಾವಾಗ ಮಾರ್ಕೆಟ್ ದರ ಹೆಚ್ಚಿದಾಗಿ ಬರ್ತದೆ. ಈಗ 100 ಮೊಳ ಸಿಗುತ್ತೆ ಅನ್ನೋದಾದ್ರೆ ಅಲ್ಲಿ 10 ರೂಪಾಯಿ ರೇಟ್ ಇದ್ರೆ ಇಲ್ಲಿ 20 ಮೊಳ ಸಿಗ್ತದೆ ಅಂತ ಹೇಳುವಂಗಿದ್ರೆ ಅಲ್ಲಿ ರೇಟ್ 60, 70, 100, 150 ತನಕ ಹೋಗ್ತದೆ ಸರ್. ಹಾಗಾಗಿ ಮತ್ತೆ ಎಕರೆಗಂಟ್ಲೆ ಹಾಕಲ್ಲ ಇದನ್ನ, ಅಂದ್ರೆ ಆಳು ಜಾಸ್ತಿ ಬಯಸ್ತೈತಿ ಅಂತಾನ? ಆಳ ಅನ್ನೋಕ್ಕಿಂತ ಅದರದ್ದು ಮೇಂಟೆನೆನ್ಸ್ ಸ್ವಲ್ಪ ಹೆವಿ ಅನ್ನೋಕ್ಕಿಂತ ಹೂ ಆದಾಗ ಅದನ್ನ ಚಂದ ಮಾಡಿ ತೆಗೆದುಬಿಟ್ಟು ಅದನ್ನ ಕಟ್ಟಲಿಕ್ಕೆ ಆಗುದಿಲ್ಲ ಸರ್. ಅಷ್ಟು ಪ್ರಮಾಣದಲ್ಲಿ ಬರ್ತದೆ, ಕಟ್ಕೊಳ್ಲಿಕ್ಕೆ ಆಗುದಿಲ್ಲ, ಸುಮ್ಮನೆ ವೇಸ್ಟ್. ಗಿಡದಲ್ಲಿ ಬಿಟ್ಟರೆ ಗಿಡ ಎಲ್ಲ ರಾಡಿಯಾಗಿರ್ತದೆ ಮಾರನೇ ದಿವಸ, ಅದು ಬಿದ್ದುಬಿಟ್ಟು ಕೊಳತ್ಬಿಟ್ಟು ಅಂತೇಳಿ. ಹಾಗಾಗಿ ಎಕರೆಗಟ್ಟಲೆ ಹಾಕೋರು ಇದ್ದಾರೆ ಈಗ, ಆದರೆ ಕಟ್ಕೊಳ್ಲಿಕ್ಕೆ ಜನ ಇಲ್ಲ, ಕಟ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಕರೆಗಟ್ಟಲೆ ಹಾಕಲಿಕ್ಕೆ ಜನ ಇಷ್ಟಪಡುವುದಿಲ್ಲ. ಹಾಗಾಗಿ ಒಂದು 5-6 ಗುಂಟೆ ಒಳಗೆ ಅಷ್ಟೇ ಸರ್. 5-6 ಗುಂಟೆ ಅಂದರೆ ಜಾಸ್ತಿನೇ ಆ ಥರ ಮಾಡಿದಾರೆ. ದಿನಾನು ಹೂವನ್ನು ಕಟ್ ಮಾಡಿ ಆ ನಂತರ ಮಾಲೆ ಮಾಡಿ ಮಾರಾಟ ಮಾಡೋದು ಅಥವಾ ಹಂಗೆ ಬಿಡಿ ಹೂವನ್ನು? ಇಲ್ಲ ಸರ್, ಮಾಲೆ ಮಾಡಿ ಮಾರಾಟ ಮಾಡ್ತಾರೆ. ಮಾಲೆ ಅಂತ ಹೇಳಿದ್ರೆ ಇದು ಉದ್ದ ಮಾಲೆ ಅಲ್ಲ, ಅದನ್ನು ನಿಮಗೆ ಈಗ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ಅದನ್ನು ಒಂದರ ಮೇಲೆ ಒಂದು ಬರೋ ಥರನೇ ಮಾಡಿ ಟೈಟ್ ಮಾಡಿ ಕಟ್ತಾರೆ. ಒಂದಕ್ಕೊಂದು ಜಾಯಿಂಟ್ ಇರುತ್ತೆ, ದೂರ ದೂರ ಇರುವುದಿಲ್ಲ. ಅದು ಒಂದು ಬೆರಳು ಮೇಲೆ ಒಂದು ಬೆರಳು ಇಟ್ಟರೆ ಹೇಗಿರ್ತದೋ ಅದೇ ಥರ. ಮತ್ತೆ ನುಗಲು ಮಾತ್ರ ಇರ್ತದೆ, ಮತ್ತೇನೂ ಇಲ್ಲ. ಎಳಿಬೇಕು ಅದನ್ನು ಸಪ್ರೇಟಾಗಿ ನೋಡಬೇಕು ಅಂತ ಹೇಳಿದ್ರೆ ಎಳಿಬೇಕು. ನಾವು ಇಲ್ಲಿ ಮನ್ ಅಂತ ಹೇಳಿದ್ರೆ ಹಾರ ಅಂತ ಹೇಳೋದಿಲ್ಲ, ಬೇರೆನೇ ಒಂದು ಹೆಸರು ಕೊಟ್ಟು ಕರೀತಾರೆ. ಇಲ್ಲಿ ದಂಡೆ ಟೈಪ್ ಇರ್ತದೆ ಸರ್, ಅದನ್ನು 10-10 ಮೊಳ ಬರೋ ಥರ ಮಾಡಿ ದಂಡೆನ ಮಿಕ್ಸ್ ಮಾಡಿ ಟ್ರಾನ್ಸ್ಪೋರ್ಟಿಂಗ್ ಮಾಡ್ತಾರೆ, ಇಲ್ಲಿಂದ ಮಂಗಳೂರು ಹೋಗುತ್ತೆ. ಅಂದ್ರೆ ಇಡೀ ತಾಲೂಕಿನಲ್ಲಿ ಇನ್ ಬೆಳೀತಾರೋ ಅಥವಾ ಕೆಲವೊಂದಿಷ್ಟು ತಾಲೂಕಿನ ಕೆಲವು ಹಳ್ಳಿಯಲ್ಲಿ ಮಾತ್ರ? ಇಲ್ಲ, ಮೊದಲೇ ಭಟ್ಕಳದಲ್ಲಿ ಮಾತ್ರ ಅನ್ನುವಂಥದ್ದು ಟ್ರೆಂಡ್ ಇತ್ತು. ಅದು ಈಗ ಭಟ್ಕಳ ತಾಲೂಕಲ್ಲಿ ಮುರುಡೇಶ್ವರ ಭಾಗದ ತನಕನೂ ಬೆಳೀತಾರೆ ಸರ್. ಮುರುಡೇಶ್ವರ ತನಕ, ಭಟ್ಕಳಿಂದ ಮುರುಡೇಶ್ವರ ಶಿರೂರು ಗಡಿ ಭಾಗದ ತನಕನೂ ಬೆಳೀತಾರೆ. ರೇಟ್ ಹೆಚ್ಚು ಕಡಿಮೆ ಆಗುತ್ತಾ? ಹೌದು ಸರ್, ಆಗ್ತದೆ. ಈ ಹಬ್ಬಗಳು ಬಂದಾವಾಗ ರೇಟ್ ದರ ಹೆಚ್ಚುತ್ತವೆ. ಕೆಲವೊಮ್ಮೆ ಸೀಸನ್ ಅಂತ ಬರ್ತದೆ, ಶ್ರಾವಣ ಅದು ಇದು ಅಂತ ಹೇಳಿ ಬಂದಾವಾಗ ಆ ಸೀಸನ್ ಪೂರ್ತಿ ರೇಟ್ ಇರ್ತವೆ ಮಲ್ಲಿಗೆ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅನ್ನೋಕ್ಕಿಂತ ಅವಾಗ ಅದರದ್ದು ಇಳುವರಿ ಕಡಿಮೆ ಇರ್ತದೆ, ಹಾಗಾಗಿ ರೇಟ್ ದರ ಅಗತ್ಯಕ್ಕೆ ತಕ್ಕಂತೆ ಇರ್ತವೆ. ತುಂಬ ಜಾಸ್ತಿ ಆದವಾಗ ಮಾತ್ರ 2-3 ರೂಪಾಯಿ ಬಂದ್ಬಿಟ್ಕೊಳ್ತಾರೆ ಅಷ್ಟೇ. ಈ ಹೂವನ್ನು ಇಷ್ಟಪಡಲಿಕ್ಕೆ ಕಾರಣ ಏನು? ಅದರಲ್ಲಿರುವಂತ ಪರಿಮಳ ಉಂಟಲ್ಲ ಸರ್, ತುಂಬಾ ಸ್ಪೆಷಲ್. ಅದು ಗಂಧಕ್ಕೆ ಹೋಲಿಸಿದ್ರೆ ಎರಡನೇ ಮಲ್ಲಿಗೆನೆ ಅಂತ ಹೇಳ್ಬೋದು. ಹೌದಾ? ಹೌದು, ಗಂಧದ ಪರಿಮಳ ಬಿಟ್ಟರೆ ಎರಡನೇದು ಮಲ್ಲಿಗೆ ಪರಿಮಳನೆ. ಗಂಧದ ಮಲ್ಲಿಗೆದು ಎರಡು ಇಟ್ಟರೆ ಸುವಾಸನೆ ನೋಡುವಂಥವ್ರು ಮಲ್ಲಿಗೆನೆ ಸ್ವಲ್ಪ ಹೆಚ್ಚಾಗಿ ಇದು ಮಾಡ್ತಾರೆ. ಅದರದ್ದು ಪರಿಮಳ ಆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಮತ್ತಿದು ಆಯುರ್ವೇದ ಔಷಧಕ್ಕೆ ಅದಕ್ಕೆ ಇದಕ್ಕೆ ಬಳಕೆ ಆಗ್ತಿರ್ಬೋದು? ಇಲ್ಲ ಸರ್, ಆ ಥರ ಬಳಕೆ ಆದದ್ದು ಯಾವುದೋ ಒಂದು ಮಾಹಿತಿ ಇಲ್ಲ. ದೇವರಿಗೆ ಅಥವಾ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಮತ್ತೆ ಸುಗಂಧಭರಿತ ಒಂದು ಸ್ಪ್ರೇ ಮಾಡಲಿಕ್ಕೆ ಅಥವಾ ಅತ್ತರ್ ಮಾಡಲಿಕ್ಕೆ ಅನ್ನುವಂಥದ್ದು ಹೊರಗಡೆ ಹೋಗ್ತದೆ ಅನ್ನುವಂಥದ್ದು ಗೊತ್ತಿರುವಂಥ ವಿಷಯ. ರೋಗ ರುಜಿನ ಇರ್ತವೆ ಅದಕ್ಕೂ? ಇರ್ತದೆ ಸರ್, ಎಲೆಗಳು ಹುಳ ತಿಂತವೆ, ಅದಕ್ಕೆ ಮದ್ದು ಸಿಂಪಡಣೆ ಮಾಡಬೇಕಾಗ್ತದೆ. ಅದಕ್ಕೆ ಆದ ಗೊಬ್ಬರ ಇದೆ ಇಲ್ಲಿ, ಆ ಗೊಬ್ಬರಕ್ಕೆ ಈ ಕೆಂಪು ಮಣ್ಣನ್ನು ಮತ್ತೆ ಸ್ವಲ್ಪ ಸೊಪ್ಪು ಒಣಗಿದ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಬೆಂಕಿ ಇಟ್ಬಿಟ್ಟು ಅದನ್ನು ಕಾವಿ ಮಣ್ಣು ಟೈಪ್ ಮಾಡಿ ಅದಕ್ಕೆ ಮಲ್ಲಿಗೆ ಗಿಡಕ್ಕೆ ಕೊಡಬೇಕಾಗ್ತದೆ. ಅದರ ಜೊತೆಗೆ ಈ ಸರ್ಕಾರಿ ಉಪ್ಪನ್ನು ಸಹಿತ ಅಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದು 3-4 ತಿಂಗಳು ಹಬ್ಬ ಬಂದರೆ ತಪ್ಪಿದ್ರೆ 6 ತಿಂಗಳ ತನಕ ಅದಕ್ಕೆ ಮತ್ತೆ ಫಸಲು ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೋಟೀನ್ ಕೊಡಬೇಕಾದಂತಾಗತ್ತೇ ಇಲ್ಲ. ಯಾವುದೇ ಪೋಷಕಾಂಶ, ರಾಸಾಯನಿಕ ಪೋಷಕಾಂಶ ಬೇಕಾಗಿಲ್ಲ? ಬೇಕಾಗಿಲ್ಲ, ನಾವು ದನದ ಗೊಬ್ಬರದಿಂದಲೇ ಅದನ್ನು ಇದು ಮಾಡ್ತಿದ್ವಿ. ನೀರು ಬೇಕು? ಹೌದು, ನೀರು ಬೇಕಾಗುತ್ತೆ ಸರ್. ದಿವಸಕ್ಕೆ ಅನ್ನೋಕ್ಕಿಂತ 2 ದಿವಸಕ್ಕೊಮ್ಮೆ ನೀರು ಕೊಡಲೇಬೇಕು. ತುಂಬ ಡ್ರೈ ಆಗ್ಲಿಕ್ಕೂ ಕೊಡಬಾರ್ದು, ತುಂಬ ನೀರಿನಂಶನೂ ಇಡೋದಿಲ್ಲ. ನೀರಿನಂಶ ಜಾಸ್ತಿ ಇಟ್ಟರೆ ಸ್ವಲ್ಪ ಬೀಳಾಗಿ ಹೋಗುವಂಥದ್ದು ಜಾಸ್ತಿ ಬರ್ತದೆ, ಈ ಬೀಳಾಗ್ತಾ ಹೋಗ್ತದೆ. ಅದಕ್ಕೆ ಸ್ವಲ್ಪ ನೀರಿನಂಶ ಜಾಸ್ತಿ ಸಿಕ್ಬಿಡ್ತದೆ, ಕುದುರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಂಟ್ರೋಲ್ ಅಲ್ಲಿ ನೀರು ಕೊಡಬೇಕು. ಮತ್ತೆ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗುತ್ತೆ ಇಲ್ಲಿ, ಅವಾಗ ಏನಾದ್ರು ತೊಂದರೆ ಆಗುತ್ತೆ? ಹೆಚ್ಚು ಮಳೆ ಆದವಾಗ ಶ್ರಾವಣದ ಸಮಯದಲ್ಲಿ ಅದು ಎಲೆಗಳೆಲ್ಲ ಕೆಂಪಾಗಿ ಉದುರೋಕೆ ಶುರು ಆಗುತ್ತೆ. ಉದುರೋಗಿ ಮತ್ತೆ ರೀ ಬರುತ್ತೆ, ಸಾಯಲ್ಲ, ಸಾಯೋದಿಲ್ಲ, ಗಿಡಗಳು ಸಾಯೋದಿಲ್ಲ. ಅಷ್ಟೇನಾದ್ರೂ ಮಳೆಗಾಲದಲ್ಲಿ ಬಹಳ ಬುಡದ ಡೀಪ್ ಅಲ್ಲಿ ಹೋದಿದ್ರೆ ಅಂತಂತ ಒಂದೊಂದು ಬುಡಗಳು ಸ್ವಲ್ಪ ಇಗಿರ್ಕೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಅದು ಮಾರಾಟ ತಂತ್ರ, ಇಲ್ಲಿ ಏನ್ರ ಗ್ರಿಪ್ ಸಿಕ್ಕಿದೆ ರೈತರಿಗೆಲ್ಲ? ಗ್ರಿಪ್ ಅಂತ ಹೇಳಿದ್ರೆ ಕೆಲವರು ಈಗ ಲೋಕಲ್ ಅಂಗಡಿ ಇರುವಂತವ್ರು, ಊರಿನಲ್ಲಿ ಅಂಗಡಿ ಇರುವಂತವ್ರಿಗೆ ಕೆಲವರು ಮಾತಾಡ್ಕೊಂಡಿರ್ತಾರೆ. ಈಗ ನಮ್ಮನೇಲಿ ಆದಂತ ಹೂ ಒಂದು 15-20 ಮೊಳ, 50 ಮೊಳ, 100 ಮೊಳ ಆದಂತದಿದ್ರೆ ಲೋಕಲ್ ಅಂಗಡಿಗೆ ಕೊಟ್ರೆ ಕೆಲವೊಮ್ಮೆ ರೇಟು ಹೊರಗಡೆ ಇದ್ದದಕ್ಕಿಂತ ಜಾಸ್ತಿ ಸಿಗ್ತದೆ, ಕೆಲವೊಮ್ಮೆ ಹೊರಗಡೆ ಇದ್ದಷ್ಟೇ ದರನ ಕೊಟ್ಟು ಖರೀದಿ ಮಾಡ್ತಾರೆ. ಮತ್ತೆ ಇಲ್ಲಿ ಎಲ್ಲರೂ ಬರ್ತಾರೆ, ಒಂದ್ ಕಡೆ ಕುಂಪೆ ಹಾಕ್ತಾರೆ, ಮತ್ತೆ ಸವಾಲ್ ಮಾಡ್ತಾರೆ, ಖರೀದಿ ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಅಂತದೇನಾದ್ರೂ? ಸವಾಲುಗಳು ಏನಿಲ್ಲ ಸರ್, ಬೆಳಿಗ್ಗೆಯಿಂದ ಆದಂತ ಮಲ್ಲಿಗೆನ 2 ಸ್ಟೆಪ್ ಅಲ್ಲಿ ಹೊರಗಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಒಂದು 12 ಗಂಟೆಗೆ ಶಿಫ್ಟ್ ಆಗುತ್ತೆ, ಇನ್ನೊಂದು 1 ಗಂಟೆಯಿಂದ 2 ಗಂಟೆಗೆ ಟ್ರಾವೆಲ್ ಮೂಲಕ ಹೋಗ್ತದೆ ಇಲ್ಲಿಂದ ಗಾಡಿ ಮಾಡಿಕೊಂಡು. ರೇಟ್ ಫಿಕ್ಸ್ ಮಾಡೋರು ಯಾರು? ರೇಟ್ ಫಿಕ್ಸ್ ಮಾಡೋರು ಮಧ್ಯವರ್ತಿಗಳು ಸರ್. ಈಗ ಇಲ್ಲಿಂದ ಮಂಗಳೂರು ಗಡಿ ಭಾಗಕ್ಕೆ ಹೋಗೋದಾದ್ರೆ ಮನೆ ಮನೆಯಿಂದ ಆಯ್ಕೊಂಡು ಹೋಗಿರ್ತಾರೋ ಹೂವನ್ನ, ಅವರು ಅಲ್ಲಿ ಬಂದಂತ ರೇಟ್ ಮೇಲೆ ಸ್ವಲ್ಪ ತಮಗಾಗುವಷ್ಟು ಕಮಿಷನ್ ಇಟ್ಕೊಂಡು ಬಹುಶಃ 1 ರೂಪಾಯಿ ಇಟ್ಕೊಳ್ತಾರೆ ಇರ್ಬೇಕು ಮಳದ ಮೇಲೆ ಅನಿಸ್ತದೆ. ಮತ್ತೆ ಉಳಿದಂತದನ್ನ ಇವ್ರಿಗೆ ಅಂತ ಕೊಡ್ತಾರೆ. ಅದು 1 ರೂಪಾಯಿಗೆ ಸೀಮಿತ ಆಗಿಲ್ಲ ಸರ್, 1-5 ರೂಪಾಯಿ 10 ರೂಪಾಯಿ ತನಕನು ಇರ್ತದೆ. ಆದ್ರೆ ರೈತರಿಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಗುವುದಿಲ್ಲ. ಆದ್ರೂ ತೃಪ್ತಿ ಇದೆ ರೈತರಿಗೆ? ತೃಪ್ತಿ ಇದೆ. ಕೆಲವೊಂದು ಮೂಮೆಂಟ್ ಅಲ್ಲಿ ಸ್ವಲ್ಪ ಅಸಮಾಧಾನ ಪಟ್ಕೋತಾರೆ, ಅಲ್ಲಿ ರೇಟ್ ಜಾಸ್ತಿ ಇತ್ತು, ನಮಗ್ ಬಂದಿದ್ದಿಷ್ಟು ಎಲ್ಲ ಹೋಗಿ ತಗೊಂಡೋಗೋರಿಗೆ ಸ್ವಲ್ಪ ಜಾಸ್ತಿ ಸಿಗ್ತದೆ ಅನ್ನುವಂಥ ಮಾತುಗಳು ಕೇಳ್ಬರ್ತವೆ, ಬಿಟ್ಟರೆ ಅಂಥದ್ದೇನು ವ್ಯತ್ಯಾಸಗಳಾಗಲಿಲ್ಲ. ಮತ್ತು ನಾಯಿ ಮರಿ ಆಗ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡೋದು, ಅದನ್ನು ಅಭಿವೃದ್ಧಿಪಡಿಸೋದು, ಮಾರಾಟ ಮಾಡೋದು, ಅದಕ್ಕೊಂದು ಗ್ರೂಪ್ ಮಾಡಿಕೊಂಡು ಒಬ್ಬರಿಗೊಬ್ಬರು ಅದರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಮಾರಾಟಕ್ಕೂ ತೊಂದರೆ ಆಗಬಾರ್ದು, ಕೊಂಡುಕೊಳ್ಳೋರಿಗೆ ತೊಂದರೆ ಆಗಬಾರ್ದು, ಅಂಥದ್ದೇನು ಗ್ರೂಪ್ ಮಾಡಿಕೊಂಡು ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ? ಇವತ್ತು ಮಾಡ್ತಾ ಇದ್ರೆ ಇದೆ ಸರ್, ನಂದೇ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಾನು ಅಂಗಡಿ ಹೆಸರು ಮುರುಗನ್ ಚಿಕನ್ ಸೆಂಟರ್ ಅಂತ ಇಟ್ಟಿದ್ದೆ, ಅದನ್ನೇ ಮುರುಗನ್ ಕೋಳಿಗಳ ಮಾರಾಟ ಅಂತ ಮಾಡಿದ್ದೆ. ಅದರಲ್ಲಿ ವಿಶೇಷವಾಗಂತ ಹೇಳಿದ್ರೆ ಅಡ್ಮಿನ್ ನಾನಿದ್ದೆ. ಅಲ್ಲಿ ಸೂಚನೆ ಏನಂತ ಹೇಳಿದ್ರೆ ಗ್ರೂಪಲ್ಲಿ ಸೇಲ್ಗೆ ಸಂಬಂಧಪಟ್ಟದ್ದು, ಕೋಳಿ, ನಾಯಿ, ಬೆಕ್ಕು, ಮೊಲಗಳು, ಪಾರಿವಾಳಗಳು, ಗಿಳಿಗಳು, ಇಂಥವು ಯಾವುದಾದ್ರು ಇದ್ದರೆ ಮಾತ್ರ ಶೇರ್ ಮಾಡಬೇಕು, ಅದರ್ ಮೆಸೇಜ್ ಯಾವುದು ಶೇರ್ ಮಾಡಲಿಕ್ಕಿಲ್ಲ ಅನ್ನುವಂಥ ರಿಕ್ವೆಸ್ಟ್ ಇದೆ. ಮಾಡ್ತಾನೂ ಇಲ್ಲ. ಗ್ರೂಪಲ್ಲಿ 100 ಜನ ಸದಸ್ಯರು ಇದ್ದಾರೆ, ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಮತ್ತೆ ನಾಯಿಗಳು ಸಹಿತ ಅದರಲ್ಲಿ ಬಿಕರಿ ಆಗ್ತವೆ. ಈಗ ಬೇಕು ಅಂತ ಹೇಳಿದ್ರೆ ಕೆಲವರು ಬ್ರೀಡಿಂಗ್ ಮಾಡಿ ಅವ್ರ ಮನೇಲಿ ನಾಯಿ ಮರಿದ್ರೆ ಅದನ್ನು ಹಾಕ್ತಾರೆ, 8-10 ಸಾವಿರ ಜೋಡಿ ಹೇಳ್ತಾರೆ ಸಣ್ಣ ತಳಿ ಆದರೆ. ಡಾಬರ್ಮನ್ ಆದರೆ 15-20 ಸಾವಿರ ಹೇಳ್ತಾರೆ. ಮುದೋಳು ಮತ್ತೆ ರಾಟ್ ವಿಲ್ಲರ್ ಅಂತ ಮೊನ್ನೆ ಒಬ್ರು ಬ್ರೀಡಿಂಗ್ ಅಂತ ಬೇಕು ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಆನಂತರ ಅವ್ರದ್ದು ಹೆಸರನ್ನ ಗ್ರೂಪಲ್ಲಿ ಸೇರಿಸಿದವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಆಯಿತು ಅಂತ ಹೇಳ್ತಾ ಇದ್ರು. ಅವರು ಸಹಿತ ಫಿಮೇಲ್ ಇತ್ತು ಅವ್ರ ಹತ್ರ ಹೆಣ್ಣಾಯಿ, ಅದರದ್ದು ಫೋಟೋ ಹಾಕಿದ್ರು ಬ್ರೀಡಿಂಗ್ ಮಾಡಲಿಕ್ಕೆ ಗಂಡ ಇದು ಅಗತ್ಯ ಇದೆ ನಮ್ಮ ಮನೆಗೆ ಅಂತ ಹೇಳಿದವಾಗ ಅವ್ರಿಗೂ ಸಹಿತ ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟಿದ್ರು. ನಡೀತದೆ ಸರ್ ಗ್ರೂಪ್, ಅದಕ್ಕೆ ಆದಂಥದ್ದು ಸಮಯ ಕೊಟ್ಕೊಂಡು ಅದನ್ನೇ ಇದು ಮಾಡ್ಕೊಂಡಿದ್ರೆ ಸ್ವಲ್ಪ ಉಳಿದ ಸದಸ್ಯರಿಗೂ ಮನಸ್ಸಿಗೆ ನೋವಾಗದಿರೋ ರೀತಿಯಲ್ಲಿ ಮಾತಾಡ್ಕೊಂಡು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಕೇಳ್ಕೊಂಡು ಖಂಡಿತ ಫಾಲೋ ಮಾಡ್ತಾರೆ ಸರ್. ಈಗ ಬೇರೆ ರಾಜ್ಯದಿಂದ, ಈಗ ಗೋವಾ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಅಲ್ಲಿ ಖರೀದಿದಾರರು ಇರ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಸಿಟಿಗಳು ಇರ್ತವೆ, ಅಲ್ಲಿ ಕೂಡ ಒಂದು ಫ್ಯಾಷನ್ ಇರುತ್ತೆ ಸಾಕಬೇಕು ಅನ್ನೋದು. ಅಂಥದ್ದು ಏನಾರ ಕಾಂಟ್ಯಾಕ್ಟ್ ಇರ್ತಾ ಇದ್ರಲ್ಲಿ? ಇಲ್ಲಿ ನಮಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದು ಕಡಿಮೆ ಸರ್. ತಮಿಳ್ನಾಡಿಗೆ, ಮಂಗಳೂರು, ಬೆಂಗಳೂರು, ಕುಂದಾಪುರ ಆ ಸೈಡ್ ಎಲ್ಲ ಇಲ್ಲಿಂದ ಶಿಫ್ಟ್ ಆಗೋದು ಕಡಿಮೆ. ನಾವು ಬೇಕಾದ್ರೆ ಅಲ್ಲಿಂದನೇ ತರಿಸ್ಕೊಳ್ಬೇಕಾದ ಪರಿಸ್ಥಿತಿ. ಈಗ ತಮಿಳ್ನಾಡಲ್ಲಿ ಕೋಳಿಗಳ ಇಳುವರಿ ಜಾಸ್ತಿ, ಅಲ್ಲಿಂದ ಕೋಳಿಗಳು ಬರ್ತವೆ. ಬೆಂಗಳೂರು ಭಾಗದಿಂದ ಮತ್ತೆ ಮೆಡ್ರಾಸು, ಕೇರಳ ಆ ಸೈಡಿಂದೆಲ್ಲ ಈ ನಾಯಿ ಮರಿಗಳು ಬೇಕಾದ್ರೆ ಸಿಗ್ತವೆ, ಅಲ್ಲಿಂದನೇ ಕಾಂಟ್ಯಾಕ್ಟ್ ಮಾಡಿ ತರಿಸ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನಮ್ಮ ರೈತರು ಕೂಡ ನಾಯಿಯನ್ನು ಸಾಕಾಣಿಕೆ ಮಾಡಿ ಮರಿ ಮಾಡಿ ಮಾರಾಟ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಕೆಲವೊಂದು ಜನ ಮಾಡ್ತಾ ಇದ್ದಾರೆ ಕೂಡ, ಅವ್ರಿಗೂ ಕೂಡ ಒಂದು ರೇಟ್ ಸಿಗಬೇಕು ಅಂತ ಹೇಳಿದಾಗ ದೊಡ್ಡ ದೊಡ್ಡ ಸಿಟಿಯ ಒಂದು ಕಾಂಟ್ರಾಕ್ಟು ಮತ್ತು ಅಥವಾ ಒಂದು ಗ್ರೂಪು ಇತ್ತು ಅಂತ ಹೇಳಿದ್ರೆ ನಮ್ಮ ರೈತರು ಕೂಡ ಅಲ್ಲಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನೊಳಗೂ ಒಂದು ಪ್ರಯತ್ನ ಖಂಡಿತ ಸರ್. ನಾನು ಏನಂತ ಹೇಳಿದ್ರೆ, ನಾನು ಮಾಡಿರೋ ಗ್ರೂಪಲ್ಲಿ ಮೈಸೂರು ತನಕ ಜನ ಇದ್ದಾರೆ. ತಮಿಳ್ನಾಡಿಗೆ ಸಂಬಂಧಪಟ್ಟ ಇವ್ರನ್ನ ನಾನು ಗ್ರೂಪಲ್ಲಿ ಸೇರಿಸಲಿಲ್ಲ. ಯಾಕಂತೇಳಿದ್ರೆ ಅವ್ರಿಗೆ ಅಂತೇಳಿದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಾವಿಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕ್ತೀವಿ, ಹಬ್ಬಬ್ಬ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀವಿ. ಅವ್ರಿಗೆ ಆ ಭಾಷೆಗಳು ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಅವ್ರು ಅವ್ರದೇ ಆದ ರೀತಿಯಲ್ಲಿ ಒಂದು ಫಾರ್ವರ್ಡ್ ಮೆಸೇಜನ್ನು ಹಾಕ್ತಾ ಇರ್ತಾರೆ. ಮತ್ತು ಒಂದು ಅಂತ ಹೇಳಿದ್ರೆ, ತಮಿಳ್ನಾಡಿಂದ ಇಲ್ಲಿ ಕೋಳಿ ಬರುವಾಗ ನಾವಿಲ್ಲಿ ಫೋಟೋನ ನೋಡಿರ್ತೀವಿ ಅಥವಾ ಅವ್ರು ವಿಡಿಯೋ ಕಳಿಸಿರ್ತಾರೆ, ಅದನ್ನು ನೋಡಿರ್ತೀವಿ. ಟ್ರಾನ್ಸ್ಪೋರ್ಟಿಂಗಲ್ಲಿ ಸ್ವಲ್ಪ ಏನಾದರೂ ಡ್ಯಾಮೇಜ್ ಬಂದರೆ ನಾವು ಆಲ್ರೆಡಿ ಅಮೌಂಟ್ ಹಾಕಿರ್ತೀವಿ, ಆ ಅಮೌಂಟ್ಗೆ ದೂಕಾಗ್ಬಿಡುತ್ತೆ, ಇಲ್ಲಿ ಕೋಳಿ ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಏನೇನು ನಡೆಯೋದಿದ್ರು ನನ್ನಿಂದ ನಡೆದ್ರೆ ಅಡ್ಡಿಲ್ಲ, ಅಥವಾ ನಂತರ ಗೊತ್ತಿರುವಂಥ ಒಂದು 4 ಜನಗೆ ಕಾಂಟ್ಯಾಕ್ಟ್ ಆಗಿ ಹೋದರೆ ಅಡ್ಡಿಲ್ಲ. ಗ್ರೂಪಲ್ಲಿ ಇರುವಂಥ ಅಷ್ಟು ಜನ ಇದ್ರ ಬಗ್ಗೆ ಅನುಭವ ಹೊಂದಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂಥವ್ರು ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಮೋಸ ಹೋಗೋ ಸಾಧ್ಯತೆ ಇರ್ತದಂತ ತಮಿಳ್ನಾಡು ಸೈಡಿಂದ ಜನ ಸೇರಿಸಿಲ್ಲ. ಮೈಸೂರು ತನಕ ಇದ್ದಾರೆ, ನಮ್ಮ ಪರಿಚಯದವರೇ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಇದೇ ಕೋಳಿ ವಿಷಯದಲ್ಲಿ ಹಾಬಿದಂಥವ್ರಿಗೆ ಇದು ಮಾಡಲಿ ಅಂತ ಒಂದು ಲಾಟ್ರಿ ಸಿಸ್ಟಮ್ನು ಮಾಡಿದೆ, ಟೋಕನ್ ಸಿಸ್ಟಮ್. ಒಂದು 30 ಟೋಕನ್, 35 ಟೋಕನ್, ಒಂದು 100 ರುಪೀಸ್ಗೆ ಅಂತ ಹೇಳ್ಬಿಟ್ಟು ಅದನ್ನು ತಾಗದಂಥವ್ರಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಸಹಿತ ಕೊಟ್ಟಿದೆ, ಬೆಂಗಳೂರು ಮತ್ತು ಕುಂದಾಪುರ ಅಂತ. ಮೈಸೂರಿಗೆ ಇಲ್ಲಿಂದ ಡೈರೆಕ್ಟ್ ಆಗಿ ಬಸ್ ಇಲ್ಲ. ಮೊನ್ನೆ ಮೊನ್ನೆ ಒಬ್ರು ಮೈಸೂರವ್ರಿಗೂ ಆ ಟೋಕನ್ ಕೋಳಿಗಳು ಲಾಟ್ರಿಯಲ್ಲಿ ಹೊಡೆದು, ಆದರೆ ಕೊಡ್ಲಿಕ್ಕೆ ಆಗಲಿಲ್ಲ. ಅವರು ಅದ್ರ ಬದಲಿ ಅಮೌಂಟ್ ಅನ್ನ ಹಾಕೊಡಿ, ಪರವಾಗಿಲ್ಲ ಬ್ರದರ್ ಅಂತ ಹೇಳಿದ್ರು. ಈಗ ತಲೆ ಹೋಗ್ತಾ ಇದೀವಿ. ಇದರ ಅನುಕೂಲ ಏನು? ಅನುಕೂಲ ಏನು ಅಂತ ಹೇಳಿದ್ರೆ, ಒಂದು ಒಳ್ಳೆ ತಳಿಯ ಕೋಳಿಗಳು ಒಂದು 100 ರೂಪಾಯಲ್ಲಿ ಒಬ್ಬ ಮನುಷ್ಯರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಖುಷಿ ಪಡೋ ವಿಚಾರ. 100-200 ರೂಪಾಯಲ್ಲಿ ಹಣ ಇದ್ದಿರುವುದಿಲ್ಲ. ಈಗ ಅದೇ ಕೋಳಿಗಳಿಗೆ 3,000-4,000 ರೇಟ್ ಇರ್ತದೆ. ಒಂದು 100 ರೂಪಾಯಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಟೋಕನ್ ಅಲ್ಲಿ ಭಾಗವಹಿಸೋದು ಒಳ್ಳೆಯದು ಅಂತ ಹೇಳ್ಕೊಂಡು ವಹಿಸ್ತಾರೆ. ಈಗಾಗಲೇ ಸುಮಾರು 100-150 ಹೆಚ್ಚಿನ ಕೋಳಿಗಳು ಟೋಕನ್ ಅಲ್ಲಿ ನಾನು ನಮ್ಮ ಗ್ರೂಪಲ್ಲಿ ಇರೋ ಸದಸ್ಯರಿಗೆ ಫೈಟರ್ ಬ್ರೀಡ್ ಕೋಳಿಗಳನ್ನು ಕೊಟ್ಟಿದ್ದೀನಿ. ಅಂದ್ರೆ ಫೈಟರ್ ಎಲ್ಲರೂ 100-100 ರೂಪಾಯಿ ಹಾಕೋದು, ಯಾರಿಗೆ ಲಾಟ್ರಿ ಸಿಗುತ್ತೆ ಅವ್ರಿಗೆ ಕೊಡೋದು ಸರ್. ಹೌದು, ಅದು ಯಾರಿಗೂ ಭಾರ ಆಗುದಿಲ್ಲ. ಕಳ್ಕೊಂಡವ್ರಿಗೆ ಒಂದು 5-6 ಬಾರಿ ಕಳ್ಕೊಂಡವ್ರಿಗೆ ಸ್ವಲ್ಪ ಮನ್ಸಲ್ಲಿ ಇದಿರ್ತದೆ. ಅದು ಇರೋದು 35 ಟೋಕನ್ ಅಂತ ಆದ್ರೆ 35 ಜನ ಇದ್ದಾರೆ, ಅಲ್ಪ ಸಮಯದಲ್ಲೇ ಅವ್ರಿಗೂ ತಾಕ್ತದ ಅನ್ನೋ ಭರವಸೆ ಮೇಲೆ ಆ ಒಂದು ಇದನ್ನ ಮಾಡ್ತೇವೆ. ಲಾಟ್ರಿ ಎತ್ತದ್ ನೀವೇ? ಹೌದು, ಲಾಟ್ರಿ ಎತ್ತದ್ ನಾವೇ. ಲೈವ್ ಅವರಿಗೆ ಎಷ್ಟು ಜನ ತೆಗೆದಿದ್ದಾರೋ ಅದರಲ್ಲಿ ಒಂದು 5-6 ಜನಕ್ಕೆ ವಿಡಿಯೋ ಕಾಲ್ ಮಾಡ್ತೀವಿ. ವಿಡಿಯೋ ಕಾಲ್ ಮಾಡ್ತಿರುವಾಗ ಇನ್ನೊಂದು ಎತ್ತೋದನ್ನು ಸಹಿತ ವಿಡಿಯೋ ಕ್ಲಿಪ್ ನಡೀತಾ ಇರ್ತದಲ್ಲಿ, ಅದನ್ನು ಸಹಿತ ವಿಡಿಯೋದಲ್ಲಿ ತೋರಿಸ್ತೀವಿ. ಲೈವ್ ಅಲ್ಲಿ ಇದ್ದಂಥವ್ರು ನೋಡ್ತಾ ಇರ್ತಾರೆ ಯಾವ ರೀತಿ ಎತ್ತಾರೆ ಅಂತ ಹೇಳ್ಬಿಟ್ಟು. ಅದು ಎಲ್ಲರಿಗೂ ಸಮಾಧಾನ ಐತೆ ಸರ್. ಟೋಕನಾಥ್ ಏನು ಮೋಸ ಇಲ್ಲ, ಚೆನ್ನಾಗಿ ನಡೀತದೆ. ಒಳ್ಳೇದು ಮಂಜುನಾಥ್. ಫೈಟರ್ ಕೋಳಿ ಸಾಕಾಣಿಕೆ ಮತ್ತೆ ಅನೇಕ ಹಾಬಿಗಾಗಿ ಸಾಕಾಣಿಕೆ ಮಾಡುವಂತ ಪ್ರಾಣಿಗಳನ್ನ ಅವು ಮಾರಾಟ ಮಾಡೋದಾಗಿರ್ಬೋದು, ಮತ್ತೆ ಭಟ್ಕಳ ಮಲ್ಲಿಗೆ ಆ ಕುರಿತು ಅದನ್ನ ಹೇಗೆ ನಿರ್ವಹಿಸಬೇಕು, ಮಾರಾಟ ಮಾಡುವ ಪದ್ಧತಿ, ಅದು ಒಂದು ಬದುಕಿನ ಒಂದು ಭಾಗ ಆಗಿದೆ ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಫೈಟರ್ ಕೋಳಿ ಸಾಕಾಣಿಕೆ, ಶ್ವಾನ ಸಾಕಾಣಿಕೆ ಹಾಗೂ ಮಾರಾಟ, ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿರುವ ಭಟ್ಕಳ ತಾಲೂಕು ಶಿರಾಲಿಯ ಮಂಜುನಾಥ್ ಈರಯ್ಯ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ನಾರಾಯಣ್ ಬಿಳಿಯ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ತಮ್ಮ ಶುಕ್ರ ದೇವ ಅವರಮಲ್ಲೊಂದು ತೀರ ಕೊಲಿಸುವೆ ಸುವಿಲ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಸುರಮಲ್ಲೊಂದು ಸಿರ್ಕೊಳು ಸಿರಿಯಲ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಏಳು ಸೇರಿಡವ ತಳಗಿಂಡಿ ತಡ ಕಂಡೆ ಸಿರ್ಕೊಳಿ ಕೊಟ್ಟಗೆ ನಡೆದಳೆ ಸುವೆ ಸುವಿಲೆ ಅನ್ನಿ ದೇವರ ದೇವರ ಸುವೆ ಸುವಿಲೆ ಅನ್ನಿ ತಂದ ನನ ಹಿಂದಿನ ಕರದಳೆ ಉಂಡಿನೋ ಕರದಳೆ ಕರಕರಂಗೆ ಕುಳ ತಳೆ ಸುವೆ ಸುವಿಲೆ ಅನ್ನಿ ದೇವರ ಸುವೆ ಸುವಿಲೆ ನೀ ತಂದ ನನ ಕಿರುಕುಳಿ ಕಾರ ಮದಕೆ ಕುಳತಳೆ ಸಿರಿ ದೇವಿ ಚೆಂಬು ತುಂಬಾಗ ಕಾರದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಚೆಂಬು ತುಂಬಾನ ಕರದಳೆ ಸಿರಿ ದೇವಿ ತನ್ನ ಮನಗೆ ಬರುವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ನಾರ ಮನಗೆ ಬರುವಳೆ ಸಿರಿ ದೇವಿ ಸಿಕ್ಕದ ಮೇ ನಾರ ಮೊಟಗಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ನನ ಮೇ ನಾಳ ಮಡಗಳ ಸಿರಿ ದೇವಿ ಸಿರ್ಕೊಳಿ ಕೊಟ್ಟಗೆ ಬರುವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಟ್ಟಗೆ ಬರುವಳೆ ಸಿರಿ ದೇವಿ ಕೌಲಿ ಬಿಡವದಕ್ಕೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ನನಸಿನ ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟೊಳಕೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೌಲಿ ಬಿಟ್ಟೊಳಕೆ ನಡವನ್ನು ಸಿರಿ ಕೌಲಿ ಆಗುಡಿ ಮಕ್ಕಳಿಗೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ತಂದ ನನ ಗುಡಿಯೊತ್ತಳೆ ಮಾಗುಡಿ ಇಳಿದಳೆ ಆ ಗುಡಿ ಮಾರ್ಕಳೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಗುಡಿ ಮಾರ್ಕಳೆ ನಡೆದಳೆ ಸಿರ ಕೌಲಿ ಹೊಟ್ಟೆ ತುಂಬಿ ಮಾಡಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ತುಂಬ ತಿನ್ನಬಳೆ ಸಿರ ಕೌಲಿ ತನ್ನ ಕೊಟ್ಟಗೆ ಬರಬಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ತನ್ನ ಕೊಟ್ಟಗೆ ಬರವನ್ನು ಸಿರಿ ದೇವರಿ ಸಿರಿ ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಲಿನು ಬಿಗಿದಳೆ ಉಂಡಿನು ಬಿಗಿದಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಂಬಿಗೆ ಬಿಗಿದಳೆ ಸಿರಿ ದೇವಿ ತನ್ನಲಾರ ಮನಗೆ ಬರುವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಮನಗೆ ಬರುವಳೆ ಸಿರಿ ದೇವಿ ಏಳು ಸೇರಿಡವ ತಳಗಿಂಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಕಾಡ ಕಂಡೆ ಸಿರ್ಕೊಲಿ ಕಾರ ಹೊರಕೆ ಬರಬಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದನ ಹುಣ್ಣಿನು ಕಾರದಾಳೆ ಹುಂಡಿನು ಕಾರದಾಳೆ ಸಿರ್ಕೊಲಿ ಕಾರ ಹೊರಕೆ ಕೂಡ ತಾಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ಸುಕಲಿ ಕಾರ ಬದಕೆ ಕುಳವನ್ನು ಸೀರ ಕೌಲಿ ನುಸಕಚ್ಚೆ ಕಾಲ ನಿರುಗಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಕಚ್ಚೆ ಕಾಲ ಕುಳವನ್ನು ಸೀರಿ ದೇವಿ ರನ್ನದ ಬಳಿಯ ಜಡೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಬಳಿಯೇ ಒಡವನ್ನು ಸಿರ ಕೌಲಿ ಸಿರ ಕೌಲಿ ಸಾಪ ಇಡೋವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೌಸಾಯಲೆ ಕೌಲಿ ಬೇಯಲೆ ಹುಲ ತಿಂದೆ ನೀರ ಕುಡಿಯಲೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಕೌಲಿಗ ಸಾಪ ಇಡವಳೆ ಸಿರಿ ದೇವಿ ತನ್ನಲಾರ ಮನಗೆ ಬೋರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನಾರ ಮನಗೆ ಬರುವಳೆ ಸಿರಿ ದೇವಿ ಸಿಕ್ಕದ ಮೇನಾರ ಮೊಡೋಗಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ತಂದ ನನ ಮೇ ನಾಲ ಮುಡಗಳ ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಬಿಟ್ಟಳೆ ಉಂಡಿನು ಬಿಟ್ಟಳೆ ಕೌಲಿ ಬಿಟ್ಟಳಕೆ ಒಡದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಕೌಲಿ ಬಿಟ್ಟಲಕೆ ಅಡವನ್ನು ಆ ಕೌಲಿಯ ಗುಡಿ ಮಾರ್ಕಲಗೆ ನಡೆದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುಯ ಸೊಪ್ಪ ಮಡು ಮಡು ದೀಮೆ ಮಂಗೆ ಕಡಗಣೇರಿ ಕಂಡ ಹುಲಿ ಬಂಟ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಅಣ್ಣಿಲಿ ಕಂಡ ಹುಲಿ ಬಂಟೆ ನಂಬನೆ ನಿನ ತಿಂದೆ ನೀರ ಕುಡಿಬಹುದೇ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಅಂದಯ್ಯ ಹುಟ್ಟಿ ಇಂದಿಗ ಮೂರು ದಿನ ಕಂದ ಸ್ವರ್ವ ಕೊಟ್ಟೆ ಬತ್ತೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಅಂದಗೊಂದ್ ಸ್ವರ್ವ ಕೊಟ್ಟು ಬತ್ತೆ ಹುಲಿ ಬಂಟ ಕೇಳೋ ನಾಳೆ ತಿನ್ನೀರ ಕುಡಿಬಹುದು ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನಾಳೆ ತಿನ್ನೀರ ಕುಡಿಬಹುದೊಂದ್ ಸೀರ ದಿ ಕೌಲಿ ತನ್ನ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಟ್ಟಗೆ ಬರವನ್ನು ಸಿರಿ ದೇವಿ ಸಿರ್ಕೊಲಿ ಕೊಟ್ಟಗೆ ಬರವಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಕೊಟ್ಟಗೆ ನಡೆದಳೆ ಸಿರಿ ದೇವಿ ಕೌಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಹಿಂದಿನು ಕೊಟ್ಟಾಳೆ ಉಂಡಿನು ಕೊಟ್ಟಾಳೆ ಸಿರ್ಕೊಲಿ ಕೊಂಬಿಗೆ ಬಿಗಿದಳೆ ಸುವೆ ಸುವಿಲೆ ನೀ ದೇವರ ದೇವರ ಸುವೆ ಸುವಿಲೆ ನೀ ತಂದ ನನ ಸುವೆ ಕೊಂಬಿಗೆ ಬಿಗಿದಳೆ ತಿರಿಯಲ ದೇವಿ ಏಳು ಸೇರವ ಕಳಗಿಂಡೆ ಸುವೆ ಸುವಿಲೆ ನೀ ದೇವ್ರ ದೇವ್ರ ಸುವೆ ಸುವಿಲೆ ನೀ ತಂದ ನನ ಸೇರಿಡವ ತಳಗಿಂಡಿ ತಾಡ ಕಂಡೆ ಕಿಂಡಿ ಕರವದಕ್ಕೆ ಕುಳ ತಳೆ ಸುವೇ